ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಾವು ಜಮಖಂಡಿ ತಾಲೂಕು ಸಾವಳಗಿ ಗ್ರಾಮದೊಳಗೆ ಇದ್ದೀವಿ. ಇಲ್ಲಿಯ ರೈತರ ಅನುಭವಗಳನ್ನು ತಮ್ಮ ತನಕ ಮುಟ್ಟಿಸುವಂಥ ಒಂದು ಕಾರ್ಯದೊಳಗೆ ತೊಡಗಿದ್ದೀವಿ. ಈಗ ನಮ್ಮ ಜೊತೆಗೆ ಒಬ್ಬ ಅಪರೂಪದ ದ್ರಾಕ್ಷಿ ಬೆಳೆಗಾರರಿದ್ದಾರೆ, ಅರ್ಜುನ್ ರಾಮು ಬಾಪ್ಕರ್ ಅವರು. ಕಳೆದ 14 ವರ್ಷಗಳಿಂದ ಅವರು ದ್ರಾಕ್ಷಿ ಬೆಳೆಯನ್ನು ಬೆಳೀತಾ ಇದ್ದಾರೆ. ಅದರೊಳಗೆ ಬಹಳಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಸಾಧನೆ ಅಂತಂದ್ರೇನು, ಅದ್ಭುತವಾದಂಥ ಒಂದು ಇಳುವರಿಯನ್ನು ಅವರು ಪಡೀತಾ ಇದ್ದಾರೆ. ದ್ರಾಕ್ಷಿ ಬೆಳೆದು ಅದನ್ನು ಮನುಕ ಮಾಡ್ತಾ ಇದ್ದಾರೆ. ಅವರ ಜಮೀನು ಎಷ್ಟು ಗೊತ್ತಾ ನಿಮಗೆ? ಕೇವಲ 36 ಗುಂಟೆ ಒಳಗೆ ಕೃಷಿಯನ್ನು ಮಾಡ್ತಾ ಇದ್ದಾರೆ, ದ್ರಾಕ್ಷಿ ಬೆಳೆಯನ್ನು ಬೆಳೀತಾ ಇದ್ದಾರೆ. 36 ಗುಂಟೆ ಒಳಗೆ ಅವರು ಹೇಳುವ ಪ್ರಕಾರ ಸುಮಾರು 30 ಟನ್ಗಿಂತ ಹೆಚ್ಚಿಗೆ ಇಳುವರಿಯನ್ನು ಅವರು ಪಡೀತಾ ಇದ್ದಾರೆ. ಇದು ಬಹಳ ಅದ್ಭುತವಾದಂಥ ಒಂದು ಇಳುವರಿ ಅಂತೇಳಿ ಹೇಳ್ಬೋದು. ಯಾವ ರೀತಿ ಇದು ಸಾಧ್ಯ ಆಯಿತು, ಇದರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಅವರಿಂದನೇ ನಾವು ತಿಳ್ಕೊಳ್ಳೋಣ. ನಮಸ್ಕಾರ ಅರ್ಜುನ್ ಬಾಪ್ಕರ್ ಅವರು. ನಮಸ್ಕಾರ ಸರ್. ನಮ್ಮದು 36 ಗುಂಟೆದಾಗ ದ್ರಾಕ್ಷಿ ಇದ್ರಿ ಸರ. ಫಸ್ಟಕ್ಕೆ ನಾವು ಸಾಲು ಹೊಡೆದೇವ್ ರೀ, ಸಾಲು ಹೊಡೆದ ತಿಪ್ಪಿ ಒಬ್ಬರ ತುಂಬಿವಿ ರೀ. ಆ ನಂತರ ಹಗೆ ಹಚ್ಚಿದೀವಿ ರೀ. ಹಗೆ ಹಚ್ಚಿದ ನಂತರ ರೀ ಕಲಮ್ ಕಟ್ಟಾಕ ಬತ್ತರಿ ಸರ. ಕಲಮ್ ಕಟ್ಟಾಕ ಬಂದಾಗ ತೊಂದರೆ ಆತ್ರ ರೊಕ್ಕದ್ದು. ಮತ್ತೆ ಕಟ್ಟಿ ಗಿಡಿ ಬ್ಯಾಂಕಿಂದ ಸಾಲ ತೊಗೊಂಡಿವಿ ರೀ. ಸಾಲ ತೊಗೊಂಡ ಒಂದು ವರ್ಷದಾಗ ಸಾಲ ಮರುಪಾವತಿ ಮಾಡಿಸೀನಿ ರೀ. ಮರುಪಾವತಿ ಮಾಡಿಸ್ಯಾರ ನನಗೆ ಅದ ವರ್ಷ ಫಸ್ಟ್ನೇ ವರ್ಷ 5 ಟನ್ ಮುಣುಕಾಯ್ತು ರೀ ಹೊಸ ಬೆಳೆನ ರೀ. 110 ರೂಪಾಯಿ ಮಾರಿದ್ರಿ ಅವಾಗ. 14 ವರ್ಷದ 110 ರೂಪಾಯಿ ಹಳದಿ ಮುಣುಕ ಮಾಡಿದ್ದೇನೆ ರೀ. ಅಲ್ಲಿ ಹಿಡ್ಕೊಂಡು ಹಸಿರು ಅಂದರೂ ಮಾಡಿಲ್ಲ ರೀ, ಹಳದಿ ಮುಣುಕ ರೀ, ಹಳದಿ ಮುಣುಕ ರೀ. ಈಗಂದರೂ 14 ವರ್ಷದ ಒಳಗೆ ರೀ ಸತತ 8 ಟನ್ ಒಳಗಂದರೂ ಒಮ್ಮೆ ಬಂದಿಲ್ಲ ರೀ ಮುಣುಕು. ಕಾಯಿ ಅಂದರೂ 32-34 ಟನ್ ತನಕ ಕಾಯಿ ಹೊಣ್ದಿದ್ ರೀ. ಮೊಣಕ್ ಏನಿದ್ರಿ 8.5 ಟನ್ ತನ ಮೊಣಕ್ ಹೊಣ್ದಿದ್ರಿ. ಇದಕ್ಕೆ ಕಾರಣಭೂತ ಅಂದರೆ ಪ್ರಕಾಶ್ ಮಾಣೋಜಿ ರೀ, ನಮ್ಮ ಪಾವಣೆ ಆಗ್ಬೇಕು ರೀ. ಪ್ರಕಾಶ್ ಮಾಣೋಜಿ ಅಂದರೆ ಅವನು ಏನು ಹೇಳ್ತಾರೆ ಅದ್ರ ಸಲ ಮಾಡ್ತೀವಿ ರೀ. ತಿಪ್ಪಿ ಒಬ್ಬರು ಅವಾಗೊಮ್ಮೆ ಬ್ಯಾಸ್ಗಿ ಚಟ್ನಿಗೆ ಒಮ್ಮೆ ರೀ, ಮತ್ತು ಮಳೆಗಾಲ ಚಟ್ನಿಗೆ ಒಮ್ಮೆ ರೀ. ಎರಡೂ ಸಲ ತಿಪ್ಪಿ ಗೊಬ್ಬರ ಅಂದರು ಸಾಕಟ್ಟು ಹಾಕ್ತೀವಿ ರೀ. ಸಾಕಟ್ಟಲಕ್ಕೇನು ರೀ 4 ಟ್ರಕ್ ಹಾಕ್ತೇನೆ ರೀ. ಅದಕ್ಕೆ ಕಡಿಮೆ ಅಂದರು 4 ಟ್ರಕ್ ರೀ. ಕುರಿ ಗೊಬ್ಬರ 2 ಟ್ರಕ್ ರೀ. ದಾರ್ಗೊಳ ಗೊಬ್ಬರ ಅಂದರು ಮನೇದು ಇರ್ತದೆ ರೀ, ಇಲ್ಲಾಂದ್ರೆ ಒಂದು 5-6-7 ಟ್ರ್ಯಾಕ್ಟರ್ ಬೆಳೆದಿದೆ ರೀ. ಇಂಥ ಅಗ್ತಿ ಮಾಡ್ತೀವಿ ರೀ. 2 ಸಲ ಮಣ್ಣು ಹಾಕಿನಿ ರೀ. ಮತ್ತು ಒಮ್ಮೆ 25 ಟಿಪ್ಪರ್ ಮಣ್ಣು ಹಾಕಿನಿ ರೀ, ಒಮ್ಮೆ 30 ಟಿಪ್ಪರ್ ಮಣ್ಣು ಹಾಕಿನಿ ರೀ. ಅಷ್ಟೇ ನೆಲಕ್ಕೆ ರೀ. ಆದರೆ ನನಗೆ ಇಳುವಾರಿ ಅಂದರು ಸಾಕಟ್ಟು ರೋಗ ರಿಬಿಡಿ ಯಾವತ್ತು ಇಟ್ಟು ಮಳೆಗಾಲ ಆಗೈತೆ ಅಂದ್ರೆ ಈ ವರ್ಷ ಆದ್ರೂ ನಾನು ಚೆನ್ನಾಗಿ ಐತೆ ರೀ. ಹಾಂ ರೀ. ಅಂದ್ರೆ ಈಗ 14 ವರ್ಷದಿಂದ ಏನು ಬೆಳೀತಾ ಇದ್ದೀರಿ, ನಿಮಗೆ ರೋಗ ರುಜಿನ ಏನು ಕಾಡಾಟ ಆಗಿಲ್ಲ? ಇಲ್ಲ ಸರ್. ಒಟ್ಟ ರೋಗ ರುಜಿನೆ ಅಂದ್ರೆ ರೀ ಅವ್ರು ಏನು ಹೇಳ್ತಾರೆ ಪ್ರಕಾಶ್ ಮನೋಜಿ ಅವ್ರ ಪ್ರಕಾರವಾದ್ರೆ ರೀ ರೋಗ ರುಜಿನ ಏನೂ ಬರೋದಿಲ್ಲ ರೀ. ನನ್ನ ತರ್ಕಿನ ಪ್ರಕಾರ ರೀ ನಾವು ತಿಪ್ಪಿ ಗೊಬ್ಬರ ವಪರ್ಸದಿಂದ ರೋಗ ಸ್ವಲ್ಪ ಕಂಟ್ರೋಲ್ ಆಗದ್ರಿ, ಗಿಡದಲ್ಲಿ ತೆಂತ ಇಡ್ದದ್ರಿ. ಹಿಂಗಾಗಿ ರೀ ನಾವು ಇಳುವರಿ ಬೆಳ್ಯಾಕೂ ಅಷ್ಟೇ ಕಾರಣ ರೀ. ಈ ವರ್ಷ ಆದರೂ ರೀ 216 ರೂಪಾಯಿ ಮರಿದ್ರಿ ಈಗ ಸದ್ದಕ್ಕೆ. ಹಾಂ, 1 ಕೆಜಿಗೆ ರೀ ಸದ್ದಾಗ ರೀ ಮನೆ ಮರೇನ್ರಿ 8 ಟನ್. ಇನ್ನು ಇದ್ದದ್ದು ಈಗ ರಾಶಿ ಮಾಡತ್ತೀನಿ, ರಾಶಿ ಮಾಡಿದ ಮುಂದಿನ ಸೌದಾಕ ಮಾರ್ತೀವಿ ರೀ. ಇದಂತರೂ ಸತ್ತಿರಿ ಯಾರೋ ಬಂದರೂ ನೋಡಕ್ಕೆ ಬರ್ಬೋದು ರೀ. ನಮ್ಮ ಹೊಲಕ್ಕೆ ಬಂದರೂ ಅವ್ರಿಗೇನು ನಾವು ಮಾಡಿದೀವಿ ಅನ್ನೋದು ಹೊಲ್ದಾಗ ಬಂದ್ರೆ ಗೊತ್ತಾಗ್ಬಿಡ್ತದೆ ರೀ. 2 ಸಲ ಅಗತಿ ಮಾಡ್ತೀವಿ ರೀ, ಕಂಪಲ್ಸರಿ ರೀ. ನೀರು ಪಟ್ನಾಗ ಹಾಸ್ತೀವಿ ರೀ, ಡ್ರಿಪ್ಪಿಗೆ ಬಿಡ್ತೀವಿ ರೀ. ಇದನ್ನು ಎಲ್ಲರೂ ಮಾಡ್ಕೋಬೇಕಂದ್ರೆ ತಿಪ್ಪಿ ಗೊಬ್ಬರ ಮೇನ್ ಕಾರಣ ರೀ. ದ್ರಾಕ್ಷಿ ಬೆಳೆಗಾರ ಒಳಗೆ ನನ್ನ ಅಂಜಿಕೆ ಪ್ರಕಾರ ಎಲ್ಲರೂ ನೋಡಿ ತಿಪ್ಪಿ ಗೊಬ್ಬರ ವಾಪರಿಸಿದಿಂದ ರೋಗ ರುಜಿನ ಯಾವುದೂ ಬರೋದಿಲ್ಲ ರೀ. ಇದಂತರೂ ಸತ್ಯ ನೋಡ್ರಿ. ಇದಕ್ಕಾಗಿ ಇನ್ನು ಹೆಚ್ಚಿನ ಇದನ್ನು ಕೇಳಬೇಕಂದ್ರೆ ಪ್ರಕಾಶ್ ಮನೋಜಿ ಅತ್ತದಾರ ರೀ, ಕೇಳ್ಬೋದ್ರಿ ಅವ್ರನ್ನ. ಅವರು ಯಾರ್ದು 1 ರೂಪಾಯಿ ತೊಗೋದಿಲ್ಲ ರೀ. ಕಡಿಮೆ ಅಂದರೆ 1-2 ಮಂದಿಗೆ ಹೇಳ್ತಾರೆ ರೀ. 1 ರೂಪಾಯಿ ಯಾರ್ದು ಚಾಕ್ ಕೊಡೋದಿಲ್ಲ ಸರ್. ಹೇಳ್ತಾರೆ ರೀ ಏನು ಬೇಕು, ಅದಕ್ಕೆ ಏನು ಮಾಡಬೇಕು ಅನ್ನೋದು, ಏನು ಔಷಧ ಹೊಡಿಬೇಕು ರೀ, ಏನು ಮಾಡ್ಬೇಕು ಅನ್ನೋದು ಎಲ್ಲ ಹೇಳ್ತಾರೆ ರೀ. ಅವ್ರಂತರೂ 1 ರೂಪಾಯಿ ಯಾರ್ದು ಚಾಕ್ ಕೊಡೋದಿಲ್ಲ ರೀ. ಆ ಟೈಪ್ದಾಗದಾರ ರೀ. ಮತ್ತು ನಿಮಗೆ ಇನ್ನೂ ಏನು ಬೇಕಂದ್ರೂ ನಂದಂತರೂ ಇಷ್ಟು ಇದನ್ನು ಬಿಟ್ಟರೆ ಜಮೀನು ಇಲ್ಲ ರೀ, ನಂದು ಇಷ್ಟ ಇದೆ ರೀ. 36 ಗುಂಟೆ ಒಳಗೆ ನೀವು 8 ಟನ್ ಆಗುವಷ್ಟು ಮನುಕವನ್ನು ಬೆಳೀತಾ ಇದ್ದೀರಿ, ಮತ್ತು ಇದನ್ನು ಶುರು ಮಾಡುವಂಥ ಒಂದು ಸಂದರ್ಭದೊಳಗೆ ನಿಮಗೆ ಏನೂ ಅನುಭವ ಇರಲಿಲ್ಲ, ಮತ್ತು ಯಾವ ರೀತಿ ನೀವು ಶುರು ಮಾಡಿದ್ರಿ, ಮತ್ತು ಇಷ್ಟು ಲಾಭ ತೊಗೊಳೋದಕ್ಕೆ ಏನೇನು ಕಾರಣ ಅದಾವ? ನಿಮ್ಮ ಸಾಲಿ ಕೂಡ ನೀವು ಕಲ್ತಿಲ್ಲ, ಅಂಥ ಸಾಲಿ ಏನಾಗಿಲ್ಲ, ಮತ್ತು ಇಂಥ ಒಂದು ತಂತ್ರಜ್ಞಾನ ಇಷ್ಟು ಫಾಲೋ ಮಾಡಿ ನೀವು ಇಷ್ಟು ಬೆಳಿಬೇಕು ಅಂತಂದರೆ ಯಾವ ರೀತಿ ಸಾಧ್ಯ ಆಯಿತು? ನೀವು ತಿಪ್ಪೆ ಗೊಬ್ಬರ ಅಂತೇಳಿ ಹೇಳ್ತಾ ಇದ್ದೀರಿ, ಮತ್ತು ಏನು ಇದಕ್ಕೆ ಕಾರಣ ಅದಾವ ಅನ್ನೋದ್ರ ಬಗ್ಗೆ ಏನಾದರೂ ಹೇಳ್ಬೋದಾ? ಪ್ರಕಾಶ್ ಮನೋಜಿ ಅವ್ರು ಏನು ಹೇಳ್ತಾರಲ್ಲೇ ಅದನ್ನು ಮಾಡ್ಕೋತ ಬಂದೇನೆ ರೀ. ಅವ್ರು ಏನು ಜಿಗಿ ಅಂದರೂ ಅವ್ರು ಜಿಗದೇನೆ ರೀ. ಅವರಿಂದ ನಾವು ಒಂದು ರೊಟ್ಟಿ ತಿಂತಾನೆ ಅಂತ ನಾ ಈಗ ಸದ್ಯಕ್ಕೆ ಸ್ಪಷ್ಟವಾಗಿ ನೇರವಾಗಿ ಹೇಳ್ತಾನೆ ರೀ. ಅವ್ರು ಏನು ಮಾಡತ್ತಾರಲ್ಲೇ ಅದನ್ನು ಒಟ್ಟಾಗಿ ಬಿಟ್ಟೇ ಇಲ್ಲ ರೀ ಸರ. ಅವ್ರದ ಪುಣ್ಯ ರೀ ನನಗೆ. ಅವರಿಂದ ನಾ ಇಲ್ಲಿ ಒಂದು ಇದನ್ನಾಗಿ ನಿಂತೇನೆ ರೀ, ಸ್ಟ್ಯಾಂಡ್ ಆಗಿ ನಿಂತೇನೆ ರೀ. ಅದನ್ನು ಬಿಟ್ಟರೆ ನಮ್ಗೆ ಯಾರ್ದು ಗೈಡೆನ್ಸ್ ತೊಗೊಂದಿಲ್ಲ ರೀ. ಪ್ರಕಾಶ್ ಮನೋಜ್ ಇದೆ, ಈಗಾದರೂ ಅವ್ರದೇ ಮಾಡ್ತೀವಿ ರೀ. ಈಗ ನೀವು ಬೆಳೆದಿದ್ದು ಯಾವ ತಳಿ ಅದು? ಥಾಮ್ಸನ್ ರೀ. ಎಲ್ಲಿ ತಂದ್ರಿ, ಹೆಂಗೆ ಹಚ್ಚಿದ್ರಿ? ಇಲ್ಲಿ ಲೋಕಲ್ ರೀ, ಅವ್ರದ್ದು ಪ್ರಕಾಶ್ ಮನೋಜ್ ಅವ್ರದ್ದು 30 ವರ್ಷ ಆದ್ರಿ ಅವ್ರ ದ್ರಾಕ್ಷಿ ಇದ್ರಿ. ಅವರಲ್ಲಿ ಕಡ್ಡಿ ಹೋದ ಕಟ್ಟೇನಿ ರೀ, ಅವರಲ್ಲಿ ಇವ್ರಿ. ನಾವು ಬೇರೆ ಕಡೆದು ಇಲ್ಲಿ ತಂದಿಲ್ಲ ರೀ. ಪ್ರಕಾಶ್ ಮನೋಜ್ ಅವರು ಹೊಲ್ದಂದ ಓದ್ ಕಟ್ಟಿವ್ರಿ ರೀ. ಅದ್ರ ಕಾಲ ಕಾಲಕ್ಕೆ ಅವರು ನಿಮಗೆ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ? ದಿನ ಕೊಡೇ ಇರ್ತೀವಿ ರೀ, ಇಬ್ಬರು ಕೊಡೇ ಇರ್ತೀವಿ ಅಂತ ತಿಳ್ಕೊ ರೀ. ಅಷ್ಟು ಚೆನ್ನಾಗಿ ಹೇಳ್ತಾರೆ ರೀ, ಅಷ್ಟು ಏನಾರು ತೊಂದರೆ ಆದ್ರೆ ಬಂದು ಈಜುಟು ಮಾಡ್ತಾರೆ ನಮ್ಮ ಹೊಲಕ್ಕೆ. ಈಗ ತಿಪ್ಪೆ ಗೊಬ್ಬರ ಅಂತಂದ್ರಿ, ಸಾಕಷ್ಟು ಜನ ತಿಪ್ಪೆ ಗೊಬ್ಬರ ಉಪಯೋಗ ಮಾಡ್ತಾರೆ, ಆದರೂ ಕೂಡ ಇಷ್ಟು ವ್ಯತ್ಯಾಸ. ಈಗ ನೀವು ಸರಾಸರಿ ಒಂದು 10-12 ಟನ್ ಒಂದು ಎಕರೆಗೆ ಬರ್ತದೆ ಅಂತಂದು ತಿಳ್ಕೊಂಡ್ರು ಸಹಿತ 30-32 ಟನ್ ನೀವು ಬೆಳೆದೀನಿ ಅಂತ ಹೇಳ್ತಾ ಇದ್ದೀರಿ. ಇಷ್ಟು ವ್ಯತ್ಯಾಸ ಆಗೋದಕ್ಕೆ ಏನು ಕಾರಣ ಅಂತೀರಿ? ತಿಪ್ಪೆ ಗೊಬ್ಬರಕ್ಕೆ ಕಾರಣ ರೀ, ಮತ್ತೊಂದೇನಿಲ್ಲ ರೀ, ತಿಪ್ಪೆ ಗೊಬ್ಬರ ನೀರು ರೀ. ನೀರು ಕಾಯಿ ಇದ್ದಾಗೂ ನಾವು ಹೋಗಿ ನೀರು ಬಿಟ್ಟಿದೇವೆ ರೀ. ಮತ್ತು ಈಗೇನು ಕಾಯಿ ತಗೋತೀವಿ ರೀ, ಮಡಿ ಕಟ್ಟೆ ಹಾಸ್ತೀವಿ ರೀ, ನೀರು ಡ್ರಿಪ್ಪಿಗೆ ಅಟ್ಟಾಗ್ಬಿಡ್ತೀವಿ ರೀ, ಹೊಗೆ ನೀರು ಅಟ್ಟಾಗ್ಬಿಡ್ತೀವಿ ರೀ. ಮತ್ತು ಮೇನ್ ರೀ, ತಿಪ್ಪೆ ಗೊಬ್ಬರದಿಂದ ನಮಗೆ ಅನುಕೂಲ ಅತ್ತಿ ಅಷ್ಟೇ ಐತೆ ರೀ. ತಿಪ್ಪೆ ಗೊಬ್ಬರ ಹಾಕ್ಲಿಲ್ಲ ಅಂದರೆ ಎಷ್ಟು ಬೆಳೆದಿಲ್ಲ ರೀ. ಎಲ್ಲರೂ ಹಾಕ್ತಾರೆ ರೀ, ಅರ್ಧ ಅಡಿಗೆ ಹಾಕ್ರಿ, ವರ್ಷದಾಗ ಒಂದು ಸಲ ಹಾಕ್ತಾರೆ ರೀ. ನಮ್ದಿಲ್ಲ ರೀ, 2 ಸಲ ಹಾಕ್ತಾನೆ ರೀ. ಮನೆಮ್ ಚಟ್ನಿಗೆ ಹೋಮ್ರಿ, ಈಗ ಸದ್ದ ಈಗೇನು ಚಟ್ನಿ ಮಾಡ್ತಿರಲಿ, ಈಗ ಹೋಮ್ರಿ, ಈಗೂ ಫುಲ್ ಒಂದು ಹೆಡಿಗೆ ಉಗೇತೀವಿ ರೀ. ಅವಾಗ ಒಂದು ಫುಲ್ ಒಂದು ಹೆಡಿಗೆ ಉಗೇತೀವಿ ರೀ. ಒಗದು ಅಗತಿ ಮಾಡ್ತೀವಿ ರೀ, ಅಗತಿ ಮಾಡಿ ಮತ್ತೆ ಹೋಗಿ ನೀರು ಬಿಡ್ತೀವಿ ರೀ. ಅಂದ್ರೆ ವರ್ಷದಾಗ 2 ಸಲ ನೀವು ತಿಪ್ಪೆ ಗೊಬ್ಬರ ಹಾಕ್ತೀರಿ. ಆಮೇಲೆ ನೀವು ಇನ್ನೊಂದು ಹೇಳಿದ್ರಿ, ಮಣ್ಣು ಹಾಕಿನಿ ಅಂತಂದ್ರಿ. ಎಲ್ಲಿಂದ ಮಣ್ಣು ತಂದ್ರಿ, ಎಂಥ ಮಣ್ಣಿತ್ತು, ಮತ್ತು ಈ ಮಣ್ಣಿನಿಂದ ನಿಮಗೆ ಭಾಳಷ್ಟು ಅನುಕೂಲ ಆಗ್ಯದ ಅಂತ ಅನಿಸ್ತದೆ? ಕೆರೆ ರೀ, ನಮ್ಮದು ಕಾಜಿಬಳಿ ಕುರ್ಗೋಡು ರಸ್ತೆಯಲ್ಲಿ ಕೆರೆ ಇದ್ರಿ ಸರ್. ಅಲ್ಲಿದ್ದ ಮಣ್ಣು ತಂದು ಹಾಕಿವಿ ರೀ. ಅದು ಕೆರೆಯನ್ನು ಮಣ್ಣು ಅಂದ್ರೆ ಅಗದಿ ಮಳೆಗೆ ಬಂದು ಹರಿದು ಬಂದು ಮಣ್ಣು ರೀ. ಅದು ಕೆಂಪು ಮಣ್ಣು ಐತ್ರಿ ಕೆರೆ ಒಳಗೆ, ಅದನ್ನು ತಂದು ಹಾಕಿವಿ ರೀ. ಅದರಿಂದ ನಮ್ಗೆ ಭಾಳ ಇಳುವರಿ ಆಗ್ಯದ್ರಿ. ಆಗಿಲ್ಲತ್ತೇನಲ್ರಿ, ಸಾಲ್ನಾಗ ಏನು ಹೋಗಿದಿಲ್ಲ ರೀ, ಪಟ್ನಾಗ ಹೋಗೋದು ಬಿಟ್ಟಿವಿ ರೀ. ಹೊಳೆ ಗಳೆ ಹೊಡಿದ್ರಿ, ಮತ್ತು ಪಟ್ನಾಗ ಹೋಗಿದ್ರಿ. ಮನುಷ್ಯರ್ಲೇ ರೀ, 50 ಟ್ರಿಪ್ಪರ್ ಅಂತರೂ ಮಣ್ಣು ಕಡ್ದೇವೆ ನೋಡ್ರಿ, 2 ಸಲ. ಒಮ್ಮೆ 1 ವರ್ಷ ಕಡ್ದೇವ್ರಿ, ಒಮ್ಮೆ 1 ವರ್ಷ ರೀ. ಅದರಿಂದ ನಮಗೆ ಇನ್ನೂವರೆಗೆ ಇದನ್ನು ಇದ್ರೆ ಟೀ ಒಣಗಲತ್ತಂದ್ರೆ ನಾವು ಬಡ್ಡಿ ಕೊರ್ದೇವೆ ರೀ. ಕಲಮ್ ಬಿಟ್ಟು ಒಂದು ಗೇಣ ಮ್ಯಾಗ ಬಡ್ಡಿ ಕೊರ್ದೇವೆ ರೀ, ಮತ್ತು ಹೊಳೆ ಉತ್ಪನ್ನ ಆಗಿದೆ ರೀ. ಸೈಜ್ ಏನಿರ್ತಾವೆ, ಒಂದು ಗೊಂಚಲೆ ಸೈಜ್ ಏನಿರ್ತದೆ ನಿಮ್ಮಲ್ಲಿ? ಸೈಜ್ ರೀ, ನಮ್ಮ ಲೆಕ್ಕಲೆ ಹೋದ್ರಿ ಅಂದ್ರೆ 1/2 ಕಿಲೋ ತನ ಇರ್ತಾವೆ ರೀ ಸೈಜ್ ರೀ. 1/2 ಕಿಲೋ ರೀ, ಒಳಗೆ 1 ಕಿಲೋ ಹಾಕವ್ ರೀ. ಈ ವರ್ಷ ಹೊಸದಾಗಿ 1 ಕಿಲೋ ಹಾಕ್ರಿ, ಭಾಳ ನೀಟಾಗಿದ್ರಿ ರೀ. ಗೊನೆ ಅಂದರು ಅದನ್ನು ಹೇಳಿದರೆ ಕಡಿಮೆ ರೀ, ಅದು ಬಂದು ನೋಡಿದರೆ ಗೊತ್ತಾಗಿದೆ ರೀ. ನಿಮ್ಗೆ ಬೇಕಾದ್ರೆ ಫೋಟೋ ಕೊಡ್ತೀವಿ ರೀ, ಅಷ್ಟು ಹೇಳಕ್ಕೆ ಅನುಕೂಲ ರೀ. ಎಷ್ಟು ಗಿಡ ಅದಾವ ನಿಮ್ಮ 36 ಗುಂಟೆ ಒಳಗೆ? ಅಂದ್ರೆ 1 ಎಕರೆ ಒಳಗೆ ಎಷ್ಟು ಗಿಡ ಕೊಡ್ತಾವ? 8-6 ಇದಾವೆ ರೀ. 1 ಎಕರೆಗೆ 800 ಗಿಡ ಕೊಂಡಿರ್ತಾವೆ ರೀ. 800 ಗಿಡ ಅದಾವೆ ರೀ. 800 ಗಿಡ, 800 ಗಿಡ, ಒಂದು ಗಿಡಕ್ಕೆ ಎಷ್ಟು ಇದು ಆಗ್ತಾವ, ಎಷ್ಟು ಗೊನೆ? 100 ಗೊನೆ ತನೂ ಇರ್ತಾವೆ ರೀ. 100 ಇರ್ತಾವ್ರಿ, ದೀಡ್ಸಿ ಇರ್ತಾವೆ ರೀ. ಇದ್ದಾಗ ದೀಡ್ಸಿ ಇದ್ದಾಗೂ ಅಟ್ಟಾಗಿದ್ರಿ, ಕಡಿಮೆ ಇದ್ದಾಗೂ ಅಟ್ಟಾಗಿದ್ರಿ. ಯಾಕಂದ್ರೆ ಕಡಿಮೆ ಇದ್ದಾಗ ಗೊನೆ ಗೊಂಚಲು ದಮ್ ಆಗಿದ್ರಿ, ಹೆಚ್ಚಿದ್ದಾಗ ಗೊನೆ ಸಣ್ಣಗಿದ್ರಿ. ಅದರಿಂದ ನಮಗೇನು ವ್ಯತ್ಯಾಸ ಆಗಿಲ್ಲ ರೀ. ಮತ್ತು ಹೊಸಲ ಈಗ ಒಂದು 3 ವರ್ಷದಿಂದ ಗಾರ್ಗಲ್ಲು ಬಡಿತಿರಲ್ಲ, 4 ವರ್ಷದಿಂದ ರೀ. ಅವಾಗ ಎಲ್ಲ ಗಾರ್ಗಲ್ಲು ಬಡಿದ್ರು ರೀ, 9 ಟನ್ ಮುಣುಕಾಗಿದ್ರಿ. ಅಂತ ಈಗ ಹೋದ ವರ್ಷ ಸಹಿತ ಸಮಸ್ಯೆ ಆಯಿತು, ಮಳೆ ಬಂತು, ಅಕಾಲಿಕವಾದಂಥ ಒಂದು ಮಳೆ ಬಂತು. ನೀವು ಯಾವಾಗ ಚಾಟ್ನಿ ಮಾಡಿದ್ರಿ ಅವಾಗೇ ಸಮಸ್ಯೆ ಆಯಿತು, ನಿಮಗೇನು ತೊಂದರೆ ಆಗಲಿಲ್ಲ? ಏನು ತೊಂದರೆ ಇಲ್ಲ ಸರ. ಸರ್, ಅಕ್ಟೋಬರ್ 1 ತಾರೀಕು ಹಿಡಿದು 10 ತಾರೀಕು ನಮಗೆ ಚಾಟ್ನಿ ರೀ ಈ ವರ್ಷ ಮಿನಿಮಮ್ ರೀ. ನಮಗೆ ಈ ವರ್ಷ ಆದರೂ ಮಳೆ ಆಗೈತ್ರಿ, ನಮ್ಗೆ ಅಷ್ಟೇನು ತೊಂದರೆ ಅನಿಸಿಲ್ಲ ರೀ. ಒಂದು ಸ್ವಲ್ಪ ಹಾನಿ ಆದವು ರೀ, ಪವರಿಂಗ್ ಇದ್ದರಿಂದ ಹಾನಿ ಆಗ್ಯಾವ ರೀ. ಆದರೂ ನಮ್ಮ ಮತ್ತೆ ಇಳುವರಿ ಚಲೋ ಅದಾವ ರೀ. ಕಡಿಮೆ ಅಂದರೂ 7 ಟನ್ ಮಣಕ್ಕೆ ಹಾಕದ್ ರೀ ಈ ವರ್ಷ ರೀ. ಪವರಿಂಗ್ದಾಗ ಮಳೆ ಹೆಚ್ಚಿದಕ್ಕಾಗಿ ರೀ, 7 ಟನ್ ಆದರೂ ಮಣಕ್ಕೆ ಹಾಕದ್ರಿ. ಈ 14 ವರ್ಷದೊಳಗೆ ನೀವು ಹೇಳಿದ್ರಿ ರೋಗ ಬಂದಿಲ್ಲ ಅನ್ನುವಂಥದ್ದು. ಈಗ ವಾತಾವರಣದೊಳಗೆ ಏರುಪೇರು ಏನಾಗಿರ್ತದಲ್ಲ, ಹಿಂಗೆ ಗಾರ್ಗಲ್ಲ ಬೀಳುವಂಥದ್ದು, ಜೋರು ಮಳೆ ಆಗುವಂಥದ್ದು, ಇಂಥದ್ದು ಸಮಸ್ಯೆ ನಿಮಗೆ ಭಾಳ ಆಗಿಲ್ಲ, ಅಪರೂಪದ ಒಂದು ಘಟನೆ ನಿಮ್ಮ ಜೊತೆಗೆ ಆಗಿದೆ ಅಂತ ಹೇಳಿ ಹೇಳ್ಬೋದು? ಅದ್ಭುತ ಅಂದ್ರೆ ರೀ, ಮಳೆಗಾಲ ಬೇಕಾದಷ್ಟು ಆಗಲಿ ರೀ. ನಾವು ಏನು ನಾವು ಈಗ ಪ್ರಕಾಶ್ ಮನೋಜ್ ಅಂತ ಹೇಳಿದ್ರಲ್ಲೇ, ಅವ್ರು ಏನು ಫಾಲೋ ಮಾಡತ್ತಾರಲ್ಲ, ಯಾವ ಔಷಧ ಹೊಡಿಯತ್ತಾರ, ಅದನ್ನು ಪರ್ಫೆಕ್ಟ್ ಹೊಡೆದಿವಿ ಅಂದ್ರೆ ರೀ, ನಮ್ಗೆ ಯಾವುದು ಮಳೆರಿ ಆಗಲಿ ರೀ, ಅದು ವಾತಾವರಣಕ್ಕೆ ಇಲ್ಲ ರೀ, ಇದನ್ನ ರೀ ಆಗಲಿ, ನಮಗೆ ಹಾನಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲರಿ. ನಾವು ಒಂದೀಟು ಮಾನಸಿಕ ಮಾಡಿದೀವಿ ಅಂದ್ರೆ ರೀ, ಅದು ನಮಗೆ ಮಾಡ್ತದೆ ರೀ. 2 ತಿಂಗಳು ಸಣ್ಣ ಹುಡುಗರನ್ನ ಹೆಂಗೆ ಕ್ವಶನ್ ಜಾಕ್ ಮಾಡ್ತೀವ್ರಿ, ಅಟ್ ಮಾಡಿರ ರೀ, ನಮ್ಮನ್ನು ಮನುಷ್ಯನ ಮಾಡ್ತೈತ್ರಿ. ಮತ್ತು ನಾವು ಅದನ್ನು ಬಿಟ್ಟಿವಿ ಅಂದ್ರೆ ರೀ, ನಮ್ಮನ್ನ ನುಕ್ಸಾನ್ ಮಾಡ್ತೈತ್ರಿ. ಇಷ್ಟು ಮಾತ್ರ ಹೇಳ್ಬೋದು ರೀ. ದ್ರಾಕ್ಷಿ ನೀವು ಭಾಳ ಕಾಳಜಿ ವಹಿಸಬೇಕಾಗ್ತದೆ, ಆದರೂ ಕೂಡ ನೀವು ಹೆಂಗೆ ನಿಮ್ಮ ಇವರು ಸ್ನೇಹಿತರು ಪ್ರಕಾಶ್ ಅವ್ರು ಹೇಳ್ದಂಗೆ ಮಾಡ್ಕೋತ ಬಂದಿರಿ. ಯಾವುದೇ ಸಮಸ್ಯೆ ಇದ್ದರೂ ಸಹಿತ ಅವರೆಲ್ಲ ಪರಿಹಾರ ಅದ ಅಂತೀರಿ ನೀವು? ಅಷ್ಟ ಶಾಣೆ ಅದಾನ ರೀ, ಯಾವಾಗ ವಾತಾವರಣ ಏನು ಕಿಲ್ಲರ್ ಆಕತ್ರಿ, ಯಾವ ಔಷಧ ಹೊಡಿಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತು ರೀ. ಆ ಔಷಧ ಹೊಡಿಸ್ತಾರೆ ರೀ, ಅದನ್ನು ಬಿಟ್ಟರೆ ಬೇರೆದ್ದು ಏನು ಹೊಡಿಸೋದಿಲ್ಲ ರೀ. ಒಂದು 10,000 ಹೆಚ್ಚು ಕಡಿಮೆ, 10,000 ಈಗ ಇವತ್ತು ಮಾಡಲಿ, ಒಂದು 10,000 ಹೆಚ್ಚು ಕಡಿಮೆ ಹಾಕೋರು ವಾತಾವರಣ ಕೆಟ್ಟರೆ ರೀ. ಒಂದು ಅಗ್ರೋಬಟ್ ಆಗಲಿ, ಒಂದು ಕರ್ಜೆಟ್ ಆಗಲಿ, ಇಂಥ ಒಂದು ಚಲೋ ಔಷಧ ಹೊಡಿದೆ ಅಂದ್ರೆ ನಮಗೆ ಕಾಪಾಡ್ತಾವೆ ರೀ. ಮತ್ತು ನಾವು ಬರೀ ಸಾದಾ ಹೊಡೆದೀವಿ ಅಂದ್ರೆ ರೋಗನೇ ಹೋಗಿಬಿಡ್ತಾವೆ ರೀ. ನಾವು ಅಂಥವು ಯಾವಾಗೂ ರೋಗ ಕಂಡಿಲ್ಲ ರೀ. ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿದೀವಿ ರೀ. ಅದ್ರ ಮ್ಯಾಗ ನಾವು ಮನುಷ್ಯರಾಗಿದ್ದೀವಿ ರೀ, ಅವನದಿಂದ ಮನುಷ್ಯರಾಗಿದ್ದೀವಿ ರೀ. ಈಗೇನು ನೀವು ತಿಪ್ಪಿ ಗೊಬ್ಬರ ಅಂತೇಳಿ ಹೇಳಿದ್ರಲ್ಲ, ತಿಪ್ಪಿ ಗೊಬ್ಬರ ನೀವೇ ತಯಾರು ಮಾಡ್ತಿರೋ ಅಥವಾ ಎಲ್ಲಿಂದ ತೊಗೊಂಡು ಬರ್ತಿರೋ? ನಾವು ಇಲ್ಲಿ ಹೊಸಪೇಟೆಯಿಂದ ಬರ್ತದೆ ರೀ, ಕುರಿ ಗೊಬ್ಬರ ರೀ. 2 ಟ್ರಕ್ ತರಿಸ್ತೇವೆ ರೀ. ಇನ್ನು ನಮ್ಮ ಮನೇದ ಏನು ದನ ಅದಾವೆ ರೀ, ಜವಾರಿ ದನ ಅದಾವೆ ರೀ. ಜವಾರಿ ದನದ್ದು ಒಂದು 5-6 ಟ್ರ್ಯಾಕ್ಟರ್ ಹಾಕಿದ್ರಿ. ಮತ್ತು ಹೊಸಪೇಟೆಯಿಂದ ಏನೈತಿರಲ್ಲ, 2 ಟ್ರಕ್ ಕುರಿ ಗೊಬ್ಬರ ತರಿಸ್ತೇವೆ ರೀ. ಇದನ್ನು ನಮ್ಮದು ಮನೇದು 5-6 ಟ್ರ್ಯಾಕ್ಟರ್ ಹಾಕ್ತೀವಿ ರೀ, ಅದು 2 ಟ್ರಕ್ ಗೊಬ್ಬರ ಹಾಕ್ತೀವಿ ರೀ, ತಿಪ್ಪೆ ಗೊಬ್ಬರ ರೀ. ಒಳ್ಳೆ ಕಳಿತಂಥದ್ದೇ ಗೊಬ್ಬರ ನೀವು ಹಾಕ್ತಾ ಇದ್ರಿ? ಮತ್ತು ಜರ್ಸಿ ಹಾಕೊಳ್ಳೋದು ನಾವು ಯಾವಾಗ ಗೊಬ್ಬರ ತೊಗೊಂದಿಲ್ಲ ರೀ. ಉಳಿದ ಗೊಬ್ಬರನೂ ಹಾಕಿಲ್ಲ ರೀ, ನಮ್ಮ ಜವಾರಿ ದನದ ರೀ, ಇಲ್ಲಾಂದ್ರೆ ಕುರಿ ಗೊಬ್ಬರ ರೀ, ಅದನ್ನು ಬಿಟ್ಟರೆ ಯಾವಾಗ ಹಾಕಿಲ್ಲ ರೀ. ಈಗ ನೀವು ಹೇಳಿದ್ರಿ ಸುಮಾರು ಜನ ತಮ್ಮ ಸ್ನೇಹಿತರಾದಂಥ ಪ್ರಕಾಶ್ ಅವ್ರನ್ನ ಕೇಳಿಕೊಂಡು ಮಾಡ್ತಾ ಇದ್ದಾರೆ ದ್ರಾಕ್ಷಿ ಬೆಳೆಯನ್ನು ಅಂಥೇಳಿ. ಅವರ ಹೊಲಗಳು ಹೆಂಗೆ ಅದಾವೆ, ನಿಮ್ಮಂಗೆ ಅದಾವೆ ಅಥವಾ ನಿಮ್ಗಿತ? ಅವ್ರದ್ದು ಚೆನ್ನಾಗೇ ಐತ್ರಿ ಸರ್, ಅವರು ಯಾವಾಗ ಪಿಯಲ್ಲ ಇಲ್ಲ ರೀ. ಅವ್ರದ್ದು ಅಷ್ಟು ಎಲ್ಲರೂ ಮನ್ಯಾಗ ಮನೆ ಮಂದಿ ಎಲ್ಲ ಮಾಡಿರಿ. ಅವ್ರದ್ದು 10 ಎಕರೆ ಐತ್ರಿ, 10 ಎಕರೆ 12 ಎಕರೆ ಮೇಲೆ ಐತ್ರಿ. ಅವರು ಚಲೋ ಐತ್ರಿ, ಚೆನ್ನಾಗೆ ಬರೋದೈತ್ರಿ. ಅವರು ಯಾವಾಗ ರೋಗ ರಜನೆ ಎಂದೂ ಇಲ್ಲ ರೀ. ನಮ್ಮಲ್ಲಿ ಹೆಚ್ಚು ಕಡಿಮೆ ರೀ ಒಂದು 150 ಮಂದಿ ರೀ ಇರ್ಬೇಕು ರೀ. ಅವ್ರಿಗೆ ದಿನ ಅರಿಯಾಗ ರೀ 1 ಗಂಟೆಗೆ ಊಟ ಮಾಡ್ತಾನೆ ರೀ. ಹೆಚ್ಚು ಕಡಿಮೆ ಬಾರದಿಂದ 1 ಗಂಟೆ ಆಗದ ರೀ. ಎಲ್ಲ ಮಂದಿ ಬಂದು ಕುಡಿದ್ರಿ, ಎಲ್ಲರಿಗೆ ಬರೋದು ಕುಡ್ದು ಕುಡ್ದು ಕುಡ್ದ ರೀ. ಅದ್ರ ಸಂಬಂಧ ಯಾರ್ದು 1 ರೂಪಾಯಿ ಚಾ ಕುಡಿದಿಲ್ಲ ರೀ. ಈಗ ನೀವು ಮಾರ್ಕೆಟ್ ಎಲ್ಲಿ ಮಾಡ್ತೀರಿ ಇದನ್ನು? ಈಗ ಸಾಂಗ್ಲಿ ಸೌದ ಐತೆ ರೀ, ಸಾಂಗ್ಲಿ ಮಾರ್ಕೆಟ್ ಮಾಡ್ಬೋದು ರೀ, ಬಿಜಾಪುರ ಮಾಡ್ಬೋದು ರೀ, ತಾಸ್ಗಾಂವ ಮಾಡ್ಬೋದು ರೀ. ದ್ರಾಕ್ಷಿ ಐತೆ ರೀ, ಎರಡೂ ಕಡೆ ರೀ. ಅಲ್ಲಿ ಬುಧವಾರ ಸೋಮವಾರ ಎರಡೂ ಐತೆ ರೀ, ಎಲ್ಲರಿ ಮಹಾರಾಷ್ಟ್ರದಾಗ ರೀ. ತಾಸ್ಗಾಂವ್ದು ರೀ ಸೋಮವಾರ ಬೆಸ್ತಾರ ರೀ, ಸಾಂಗ್ಲಿ ಏನೈತೆ ರೀ ಬುಧವಾರ ಶುಕ್ರವಾರ ರೀ, ಇಲ್ಲಿ ಏನೈತೆ ರೀ ಬಿಜಾಪುರ ರೀ ಮಂಗಳವಾರ ಶನಿವಾರ ಎರಡೂ ಹಾಕವ್ ರೀ. ಅಂದ್ರೆ ಏನು ಈಗ ಮಾರ್ಕೆಟ್ ಮಾಡಬೇಕು ಅಂತಂದ್ರೆ ಇವು ಅಷ್ಟು ಬಿಟ್ಟು ಬೇರೆ ಯಾವುದು ವಿಚಾರ ಇಲ್ಲ? ಇಲ್ರಿ, ನಾವಂತೂ ಇದನ್ನ ಬಿಟ್ಟರೆ ನಮ್ಮಲ್ಲಿ ಏನು ಮತ್ತೊಂದು ಏನು ಇಲ್ಲರಿ ಸರ, ಇದನ್ನ ಬೆಳೆದಿದ್ದೀವಿ ನೋಡ್ರಿ. ಈಗೇನು ನೀವು ಇಷ್ಟು ಕಡಿಮೆ ಭೂಮಿ ಒಳಗೆ ಇಷ್ಟೆಲ್ಲ ಹೆಚ್ಚಿನ ಇಳುವರಿಯನ್ನು ತಗೊಳ್ತಾ ಇದ್ದಿರಲ್ಲ, ಬಂದ ಲಾಭದಿಂದ ಮತ್ತೆ ಇನ್ನೂ ಜಮೀನು ಖರೀದಿ ಮಾಡಬೇಕು ಅನ್ನುವಂಥದ್ದು ಏನಾದ್ರು ವಿಚಾರ ಇಟ್ಕೊಂಡಿರಿ? ಮಾಡ್ಬೇಕಂತ 1-2 ಎಕರೆ ಐದ್ರಿ ಸರ. ಈಗ ನಮ್ಮಲ್ಲಿ ಜಮೀನು ಹೆಂಗದ ಅಂದ್ರೆ 20 ಲಕ್ಷಕ್ಕಿಂತ ಒಳಗೇನಿಲ್ಲರಿ. ಇಂಥ ಹುಡುಗರದ್ದು ಒಂದು ಸ್ವಲ್ಪ ಸಾಲಿ ಸಂಬಂಧ ನಾವು ಒಂದು ಸ್ವಲ್ಪ ಬಿಟ್ಟಿದ್ದೇವೆ ರೀ. ಹುಡುಗರು ಫೈನಲ್ ಇರದಾರೆ ರೀ, ಏನಾರೇ ಅವ್ರದ್ದು ಒಂದು ಮೆಟ್ಟಿಗೆ ಹಚ್ಚಬೇಕು ತೇಸಿಂದ ಇದು ಭೂಮಿಗೆ ಒಂದು ಸ್ವಲ್ಪ ಇದನ್ನು ಮಾಡಿದ್ದೀವಿ ರೀ, ತಾಮಣಿ ಮಾಡಿದ್ದೀವಿ ರೀ. ಭೂಮಿ ತೋಳ್ದು ಎಲ್ಲೇರಿ ತೋತೀವಿ ರೀ, ಮಕ್ಕಳ ಎಜುಕೇಷನ್ ಸಂಬಂಧ ಸ್ವಲ್ಪ ಬಿಟ್ಟಿದೇವ್ ರೀ. ಭೂಮಿ ತೋತೀವಿ ರೀ, ತೋಳಕ್ಕೆ ಏನು ರೊಕ್ಕ ಮಾಡಿದೀವ್ರಿ ಏನು ಇಲ್ಲ ತಿಳಿದಲ್ ರೀ. ಐತ್ರಿ ದೇವ್ರ ಪುಣ್ಯದಿಂದ, ಪ್ರಕಾಶ್ ಮನೋಜ್ ಅವ್ರ ಪುಣ್ಯದಿಂದ 2-3 ಎಕರೆ ಜಮೀನು ತೋಳಷ್ಟು ಉತ್ಪನ್ನ ಮಾಡ್ಯಾರ ರೀ. ಮನೆಯಾಗ ಎಷ್ಟು ಜನ ಇದ್ದೀರಿ ನೀವು? ನಾವು ರೀ 6 ಮಂದಿ ಇದೀವಿ ರೀ. ಹುಡುಗರು ಏನೈತಿ ಈಗ ಹೊರಗದಾರ ರೀ, ನಮ್ಮ 3 ಮಂದಿ ರೀ, ಅವಂಗೆ ಅಣ್ಣಾಗ 3 ಮಂದಿ ರೀ ಅದಾವ ರೀ. ಅಗದಿ ಆಯಸು ಆರಾಮದೀವಿ ರೀ, ಎಲ್ಲ ಕೊಂಡು ತೊಗೋತೀವಿ ಕರೆ ರೀ, ಕಾಳು ಹಾಕಡಿ ರೀ. ನಮ್ಮಲ್ಲಿ ಏನು ಬೆಳೆದಿಲ್ಲ ರೀ, ಆದರೂ ಅದ್ರ ತನ ಐತೆ ರೀ. ವರ್ಷ 12-13 ಲಕ್ಷ ರೂಪಾಯಿ ಆದಾಯ ಬರ್ತೈತೆ ರೀ ನಂದು ಅಷ್ಟ ಜಮೀನ್ದಾಗ ರೀ. ಅರ್ಜುನ್ ಅವರೇ, ಈಗ ನೀವು ಇಷ್ಟು ಒಳ್ಳೆಯ ದ್ರಾಕ್ಷಿಯನ್ನು ಬೆಳೀತಾ ಇದ್ದೀರಿ, ಅದನ್ನು ನೋಡಬೇಕು ಅಂಥೇಳಿ ಕಲಿಯುವಂಥವ್ರು ಆಸಕ್ತರು ಇತರ ರೈತರು ಬಂದು ನೋಡಿ ಅದರಿಂದ ಕಲ್ತದ್ದು ಅದನ್ನು ನೋಡ್ಬೋದ್ರಲ್ಲೇ ನೋಡ್ಬೋದು ಸರ್. ರಗಡ ಮಂದಿ ಬಂದು ಹೋಗ್ಯಾರ ರೀ, ಅಟ್ಟಾಳದವ್ರು ಬಂದು ಹೋಗ್ಯಾರ ರೀ, ಬಾಡಿಗೆ ಅವ್ರು ಬಂದು ಹೋಗ್ಯಾರ ರೀ. ನಮ್ಮಲ್ಲಿ ಸಾವಳಿಗಾಗಂತರೂ ಎಲ್ಲರೂ ಬರತ್ತಾರೆ ರೀ. ಅವನು ಹೆಂಗೆ ಪಡ ಐತಿ ಏನು ಮಾಡ್ತಾನೆ ಎಲ್ಲ ಬಂದು ನೋಡ್ತಾರೆ ಸರ್. ಹಾಂ ರೀ, ನಾವು ನೋಡಿದ್ರು ಪ್ರಕಾಶ್ ಮನೋಜ್ ಅವ್ರು ಏನು ಹೇಳ್ತಾರಲ್ಲೇ ಅದಕ್ಕೆ ಸಲ ಏನು ಕೇಳೋರು ಇದ್ರೆ ಅವ್ರನ್ನ ಕೇಳ್ರಿ, ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ತಾನೆ. ಇಂದು ಮಾಡಂದ್ರೆ ಅಂದ್ರೆ ನಾಳೆಗೆ ಇಲ್ರಿ, ಇವತ್ತ ಮಾಡೇ ಬಿಡೋದ್ರಿ ಅದನ್ನು, ನಾಳೆ ಎಂದೇ ಇಲ್ಲರಿ ಸರ್. ಈ ಟೈಪ್ದಾಗ ಮಾಡ್ಕೋತ ಬಂದೇನೆ ಸರ್. ಈಗ ನೋಡಿರಿ, ಈ ಒಂದು ತಂತ್ರಜ್ಞಾನ ಮಾರ್ಗದರ್ಶನ ನೀವು ಅವ್ರ ಕಡೆಯಿಂದ ತೊಗೊಂಡಿರಿ, ಈಗ ನಿಮ್ಮ ಮೇಲೆ ನೀವೇ ಅವಲಂಬನೆ ಆಗುವಂಥ ಒಂದು ಕೆಲಸ ಕೂಡ ನೀವು ಮಾಡಬೇಕಲ್ಲ. ಇಂಥ ಏನು ನಾಲೆಜ್ ಅದ, ಇಂಥ ಒಂದು ಜ್ಞಾನ ಏನದ, ಅದನ್ನು ಕೂಡ ನೀವು ನಿಮ್ಮ ಕೃಷಿ ಒಳಗೆ ಬಳಸಿ ಅದನ್ನು ನೀವೇ ಮನದಟ್ಟು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮಷ್ಟು ನಾವು ಸ್ವಂತವಾಗಿ ಮಾಡುವಂಥ ಒಂದು ಸಾಮರ್ಥ್ಯ ನಾವು ಬೆಳೆಸ್ಕೋಬೇಕು. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಐತ್ರಿ ಸರ, ಈಗೆಲ್ಲ ಅನುಭವ ಐತ್ರಿ. ದಿನಕ್ಕೆ ಕೂಡಿರ್ತೀವನ್ನ ನಾವು ಇಬ್ಬರು ಡಿಸ್ಕಷನ್ ಮಾಡ್ತೀವಿ ರೀ, ದಿನಕ್ಕೆ ಕೂಡಿರ್ತೀವಿ ರೀ. ಯಾವ್ದು ಹೊಡೆದ್ರೆ ಏನಾಗತ್ತೆ, ಏನು ಮಾಡಿರಿ ಏನಾಗತ್ತೆ ರೀ. ಈಗ ಅನುಭವ ಆಗೈತೆ ರೀ, 14 ವರ್ಷದ ಏನಾಯ್ತಿರಲ್ಲ, ಯಾವ್ದು ಮಾಡಿದ್ರೆ ಏನಾಗತ್ತೆ ಅನ್ನೋದು ಗೊತ್ತಾಗ್ಬಿಡದೆ ರೀ. ಯಾವ ಟೈಮ್ದಾಗ ಯಾವ್ದು ಹೊಡೆದ್ರೆ ಏನು ಕಂಟ್ರೋಲ್ ಆಗತ್ತೆ ಅನ್ನೋದು ಗೊತ್ತಾಗ್ಬಿಡದ್ರಿ. ಅಂದ್ರೆ ದಿನ ನಾವು ಇಬ್ಬರು ಕೂಡೇ ಇರ್ತೀವಿ, ದಿನ ಡಿಸ್ಕಷನ್ ಮಾಡೇ ಹೊಡಿತೀವಿ ರೀ.

ಚೆನ್ನೇಗಿ ರಣನ ಪಾಲಾಗೊಂಡ ಲಿಂಗದೇವ ಚೆನ್ನೇಗಿ ರಣನ ಪಾಲಾಗೊಂಡ ಲಿಂಗದೇವ ಅಂಗಯ್ಯ ಗಾಡ